ಆಗಬಹುದು. ಈ ಸೂಚನೆ ಗಮನಿಸಿ ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದರೆ ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಈಗ ಕೇಳಿ ಘನ ಕೃಷಿ. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿ. ಘನ ಕೃಷಿ ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನ ಕೃಷಿ ಘನ ಕೃಷಿ ಹನ್ನೆರಡನೆಯ ಪ್ರಕರಣವು ಕಬ್ಬು ಹಚ್ಚುವುದು. ಬೆಲ್ಲವೂ ಸಕ್ಕರೆಯೂ ಕಬ್ಬಿನಿಂದ ಹುಟ್ಟುವವು. ಕಬ್ಬಿನ ಜನ್ನೆಯು ಸ್ವಲ್ಪ ಹೆಚ್ಚು ಕಡಿಮೆ 8 ಮೊಳ ಅಜಮಾಸು ಬೆಳೆಯುವುದು. ಅದು ಈ ದೇಶದ ಯಾವತ್ತೂ ಪ್ರಾಂತ್ಯಗಳಲ್ಲಿ ಬೆಳೆಯುತ್ತದೆ. ಕಬ್ಬಿನಲ್ಲಾದರೂ ಅನೇಕ ಕುಲಗಳುಂಟು. ಅವುಗಳಲ್ಲಿ ರಸದಾಳಿ ಕಬ್ಬು ಎಂದರೂ ದಾಸರ ಕಬ್ಬು ಎಂದರೂ ಒಂದೇ. ಮನಸೀಮೆಯಲ್ಲಿ ಗೋಮಾರಿ ಕಬ್ಬು ಎಂದರೂ ಹೊಟ್ಟೆಯ ಕಬ್ಬು ಎಂದರೂ ಒಂದೇ ಪರ್ಯಾಯವು. ಇದಲ್ಲದೆ ತೆಲುಗು ದೇಶದಲ್ಲಿ ಪೆದ್ದ ಚರಕು ಗಣ್ಯರ ಚರಕು ಎಂದು 2 ವಿಧವು. ಅವುಗಳಿಗೆ ಕನ್ನಡ ಭಾಷೆಯಲ್ಲಿ ಹಿರೇಕಬ್ಬು ಮತ್ತು ಕಣಗಿನ ಕಬ್ಬು ಎನ್ನುತ್ತಾರೆ. ಅವುಗಳ ಗಣಿಕೆಗಳು ದೊಡ್ಡದಾಗಿರುತ್ತವೆ ಮತ್ತು ಚಾಣೆ ಕಬ್ಬು ಕರಿಕಬ್ಬು ಎಂದು ಬೇರೆ ವಿಧಗಳುಂಟು. ಇನ್ನೂ ಅನೇಕ ತರದ ಹೆಸರುಳ್ಳ ಕಬ್ಬುಗಳಿದ್ದರೂ ಅವುಗಳೆಲ್ಲ ಸವಿಯಾಗಿದ್ದು ಅವುಗಳ ರಸದಿಂದ ಬೆಲ್ಲವೂ ಸಕ್ಕರೆಯೂ ಆಗುತ್ತವೆ. ಕಬ್ಬಿನ ಪೈರು ಮಾಡುವ ವಿಧವು ಹೇಗೆಂದರೆ, ಸವಿ ನೀರು ಇರುವ ತೋಟಗಳಲ್ಲಿ ಕಬ್ಬನ್ನು ಹಚ್ಚಬೇಕು. ಸವಿ ನೀರಿನಿಂದ ಬೆಳೆದ ಕಬ್ಬಿನ ಬೆಲ್ಲವು ಕೆಡುವುದಿಲ್ಲ. ಸವಳು ನೀರಿನಿಂದಾದರೂ ಕಬ್ಬು ಬೆಳೆಯುವುದು, ಆದರೆ ಅದರ ಬೆಲ್ಲವು ಸವಳಾಗುವುದು ಹಾಗೂ ರಾಡಿಯಾಗುವುದು. ಅದು ಕಾರಣ ಸವಿ ನೀರು ಇದ್ದಲ್ಲಿ ಕಬ್ಬನ್ನು ಹಚ್ಚಬೇಕು. ಕಬ್ಬಿನ ಹೊಲದಲ್ಲಿ ಸ್ವಲ್ಪಾದರೂ ಕರಿಕೆ ಇರಬಾರದು. ಆ ಭೂಮಿಗೆ ಗೊಬ್ಬರದ ಬಲ ವಿಶೇಷವಾಗಬೇಕು. ಮೊದಲು ಗೊಬ್ಬರ ಹಾಕಿ 2 ಸಾಲು ನೇಗಿಲೆಯನ್ನು ಹೊಡೆದು ಪುನಃ ಗೊಬ್ಬರ ಹಾಕಿ ದೊಡ್ಡ ಕುಂಟೆಯಿಂದ 3 ಸಲ ಚೆನ್ನಾಗಿ ಹರಗಿ ಮಣ್ಣು ಮೆತ್ತಗಾಗುವ ಹಾಗೆ ಮಾಡಿ ಬೋದು ಎಳಸಿ ಕಾವಲಿಯನ್ನು ತಿದ್ದಿಕೊಂಡು ಆ ಬೋದಿಗೆ ಗೊಬ್ಬರ ಹಾಕಿ ಭೂಮಿಯನ್ನು ತಯಾರು ಮಾಡಬೇಕು. ಬೀಜದ ಕಬ್ಬುಗಳನ್ನು ತಂದು ಗುದ್ದುಮೊಳ ಅಥವಾ ಗೇಣುಗೇಣು ತುಂಡುಗಳನ್ನು ಮಾಡಬೇಕು. ಆ ತುಂಡುಗಳ ನಡುವೆ ಗಣಿಗಲ್ಲುಗಳನ್ನು ಉಳಿಸಿ ಕಡಿದಿರಬೇಕು. ಆ ಕಬ್ಬನ್ನು ಹಚ್ಚಬೇಕಾದರೆ ಮುಂದೆ ಮುಂದೆ ಬೋದುಗಳಿಗೆ ನೀರು ಬಿಡುತ್ತಾ ಆ ನೀರಿನಲ್ಲಿ ಈ ಕಬ್ಬಿನ ಬೀಜದ ಗಣಿಕೆಗಳನ್ನು ತುಳಿಯುತ್ತಾ ಹೋಗಬೇಕು. ಹೀಗೆ ಹೊಲವೆಲ್ಲ ಗಣಿಕೆಗಳ ಹೊಂದಿಗೆ ಗಣಿಕೆಗಳನ್ನು ತುಳಿಯುತ್ತಾ ಕಬ್ಬಿನ ಬೀಜಗಳನ್ನು ಹಚ್ಚಿ ನೀರು ಕಟ್ಟುತ್ತಾ ಹೋಗಬೇಕು. ಹಾಗೂ ಕಬ್ಬು ಹಚ್ಚಿದ ಮೇಲೆ ಹಸಿಯಾರದಂತೆ ನೀರು ಕಟ್ಟಬೇಕು. ಕಬ್ಬು ಬಾಡಿದರೆ ಗೊರಣೆ ಹತ್ತುತ್ತದೆ. ಇದಲ್ಲದೆ ಕೆಲವು ದಿವಸದ ಮೇಲೆ ಕಬ್ಬಿನಲ್ಲಿ ಸದೆಯನ್ನು ತೆಗೆಸಿ ಮತ್ತೂ ಗೊಬ್ಬರವನ್ನು ಹಾಕಬೇಕು. ಕಬ್ಬು ಸ್ವಲ್ಪ ಬೆಳೆಯುತ್ತಾ ಬಂದ ಮೇಲೆ ಒಂದಾವರ್ತಿ ಸರವು ಕಳಿಸಬೇಕು ಹಾಗೂ ಕಬ್ಬು ಸ್ವಲ್ಪ ಎತ್ತರವಾಗುವವರೆಗೂ ಸದೆಯು ಹುಟ್ಟುತ್ತಾ ಹೋದ ಹಾಗೆ ಎರಡು ಮೂರು ವೇಳೆ ಸದೆಯನ್ನು ತೆಗೆಸಬೇಕು. ಈ ಪ್ರಕಾರ ಯತ್ನ ಮಾಡಿ ಸದೆಯನ್ನು ತೆಗೆಸಿ ಹದದ ಮೇಲೆ ನೀರು ಕಟ್ಟುತ್ತಾ ಹೋದರೆ ಹನ್ನೊಂದು ತಿಂಗಳಿಗೆ ಕಬ್ಬು ಬಲಿಯುವುದು. ಬಲಿತ ಕಬ್ಬುಗಳನ್ನು ಗಾಣಕ್ಕೆ ಹಾಕಿ ಬೆಲ್ಲವನ್ನು ಮಾಡಬೇಕು. ಕಬ್ಬಿನ ಬೀಜಗಳನ್ನು ಹಚ್ಚುವ ಕಾಲವು ಮಾರ್ಗಶಿರ ಪುಷ್ಯ ಮಾಸಗಳಲ್ಲಿ ಅಥವಾ ಮಾಘ ಫಾಲ್ಗುಣಗಳಲ್ಲಿ ಹಚ್ಚಬೇಕು. ಚೈತ್ರ ವೈಶಾಖ ಜ್ಯೇಷ್ಠದಲ್ಲಿ ಕಬ್ಬನ್ನು ಹಚ್ಚಿದರೆ ಬೆಲ್ಲ ಕಡಿಮೆಯಾಗುವುದು ಅಥವಾ ಸಕ್ಕರೆಯಾದರೂ ವಿಶೇಷವಾಗದು. ಯಾತಕ್ಕೆಂದರೆ ಕಬ್ಬು ಸಮಗ್ರ ಬೆಳೆದು ಬರಿತು ಬೆಲ್ಲವಾಗುವುದಕ್ಕೆ ಬರಬೇಕಾದರೆ ಹನ್ನೊಂದು ತಿಂಗಳು ಬೇಕು ಅಥವಾ ಸಕ್ಕರೆಯಾಗಬೇಕಾದರೆ ಹನ್ನೆರಡು ತಿಂಗಳ ಕಬ್ಬು ಬೇಕು. ಆ ಸಕ್ಕರೆಯಲ್ಲಿ ಜವಾರಿ ಸಕ್ಕರೆಗೆ ಮಗುದಂ ಸಕ್ಕರೆ ಎನ್ನುತ್ತಾರೆ ಮತ್ತು ಸ್ವಲ್ಪ ಹೆಚ್ಚು ಮೆಹನತಿಯಿಂದ ಮಾಡಿದ ಬಿಳಿಯ ಸಕ್ಕರೆಗೆ ಚಿನ್ನಿ ಸಕ್ಕರೆ ಎನ್ನುತ್ತಾರೆ. ಈ ಚಿನ್ನಿ ಸಕ್ಕರೆಯನ್ನು ಚೀನಾ ದೇಶದಲ್ಲಿ ಮತ್ತು ಅಮರಾವತಿ ಕಾಶಿ ಪ್ರಾಂತ್ಯದಲ್ಲಿ ಅಲ್ಲದೆ ಈ ದೇಶದಲ್ಲಿಯಾದರೂ ಕೆಲವು ಹಲವಾಗಾರರು ಬಳ್ಳಾರಿಯಲ್ಲಿ ಮತ್ತು ಹೈದರಾಬಾದದ ಶಹರದಲ್ಲಿ ಮತ್ತು ಸೊಲ್ಲಾಪುರ ಮುಂತಾದ ದೊಡ್ಡ ದೊಡ್ಡ ಶಹರಗಳಲ್ಲಿ ಬಿಳಿ ಸಕ್ಕರೆಯನ್ನು ಮಾಡುತ್ತಾರೆ ಮತ್ತು ಬಲಿತ ಹನ್ನೆರಡು ತಿಂಗಳಿಂದ ಕಬ್ಬಿನಿಂದ ಬೆಲ್ಲವಾದರೂ ಚೆನ್ನಾಗಿ ಆಗುವುದು. ಅದರಲ್ಲಿ ಹನ್ನೊಂದು ತಿಂಗಳ ಕಬ್ಬಿನಿಂದ ಬೆಲ್ಲವಾಗುವುದೇ ಹೊರತು ಸಕ್ಕರೆಯೂ ಬಿಳಿ ಸಕ್ಕರೆಯೂ ಆಗುವುದಿಲ್ಲ. ಉಸುಕಿನ ಭೂಮಿಗೆ ಮತ್ತು ಕೆಂಪು ಮಸಬಿನ ಭೂಮಿಗೆ ಹಾಗೂ ಉಸುಕು ಪಡಿ ಭೂಮಿಗೆ ಉತ್ತಮ ತರದ ಸಕ್ಕರೆಯಾಗುವುದು. ಕಪ್ಪು ಕರ್ಲು ಭೂಮಿಗೆ ಮಧ್ಯಮವಾಗುವುದು. ಅದು ಕಾರಣ ಕಬ್ಬಿನ ಬೀಜವನ್ನು ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಈ ನಾಲ್ಕು ತಿಂಗಳಲ್ಲಿ ಹಚ್ಚಬೇಕು ಮತ್ತು ಚೈತ್ರದಲ್ಲಿ ಕಬ್ಬಿನ ಬೀಜವನ್ನು ಹಚ್ಚುವುದು ಮಧ್ಯಮವು, ವೈಶಾಖದಲ್ಲಿ ಹಚ್ಚುವುದು ಕನಿಷ್ಠವು, ಜ್ಯೇಷ್ಠದಲ್ಲಿ ಸರ್ವಥಾ ಕಬ್ಬನ್ನು ಹಚ್ಚಲಾಗದು. ಸೌಳು ನೀರಿನ ಭೂಮಿಯಲ್ಲಿ ಕಬ್ಬು ಹಚ್ಚಿದರೆ ಆ ಸೌಳು ನೀರಿನ ಕಾರಕ್ಕೆ ಕಬ್ಬು ಚೆನ್ನಾಗಿ ಬೆಳೆದು ನೀರಿನ ಗುಣದಿಂದ ರಾಡಿಯಾಗುವುದು, ಬೆಲ್ಲ ಕೆಡುವುದು. ಒಂದು ವೇಳೆ ಅಂಥ ಭೂಮಿಯಲ್ಲಿ ಕಬ್ಬನ್ನು ಹಚ್ಚಿದರೆ ಅದನ್ನು ಹನ್ನೆರಡು ತಿಂಗಳವರೆಗೂ ಬಲಿಸಿ ಗಾಣಕ್ಕೆ ಹಾಕಿ ಆ ರಸವನ್ನು ಪಾಕ ಮಾಡುವಲ್ಲಿ ಸ್ವಲ್ಪ ಸುಣ್ಣವನ್ನು ಹಾಕಿ ಹದಕ್ಕೆ ತಂದರೆ ಬೆಲ್ಲವು ಗಟ್ಟಿಯಾಗುವುದು ಮತ್ತು ನೋಟಕ್ಕೆ ಚೆನ್ನಾಗಿ ಕಾಣುವುದು. ಅದರ ರುಚಿಯು ಸ್ವಲ್ಪ ಕಾರದ ಮೇಲೆ ಸೌಳಾಗಿದ್ದು ಭೋಜನಕ್ಕೆ ರುಚಿಕರವಾಗದೇ ಇರುವುದು. ಆದರೆ ಅಂಥ ಸೌಳು ನೀರಿನ ಭೂಮಿಯಲ್ಲಿ ಅರಿಶಿನ, ಮೆಣಸಿನ ಗಿಡ, ಉಳ್ಳಿ, ಬೆಳ್ಳುಳ್ಳಿ, ಗೆಣಸು, ಬಾಳೆಯ ಗಿಡಗಳು ಚೆನ್ನಾಗಿ ಬೆಳೆಯುವವು ಮತ್ತು ಕೆಲವು ಪ್ರಕಾರದ ಕಾಯಿಪಲ್ಲೆ ಮುಂತಾದವುಗಳು ಜವೆಗೋಧಿ, ಕಸಕಸಿ, ಜೀರಿಗೆ, ಶಾಜೀರಿಗೆ, ಮೆಂತೆ, ಸಾಸಿವೆ ಮೊದಲಾದವುಗಳು ವಿಶೇಷವಾಗಿ ಬೆಳೆಯುವುದಕ್ಕೆ ಏನೇನೂ ಆತಂಕವಿಲ್ಲ. ಕಬ್ಬು ಬೆಳೆಯುವಲ್ಲಿ ಆಶ್ಲೇಷ ಮಘಾಮಳೆಯಲ್ಲಿ ಸರವು ಕಡಿದು ಗೊಬ್ಬರವನ್ನು ಹಾಕಿ ಬೋದು ಮುಚ್ಚಿ ನೀರು ಬಿಡುತ್ತಾ ಹೋಗುವಲ್ಲಿ ಗೊಬ್ಬರದ ಸೊಕ್ಕಿನಿಂದ ಬೆಳೆದು ಉನ್ನತವಾಗಿ ಗರಿಗಳ ಭಾರಕ್ಕೆ ಅಡ್ಡಬಿದ್ದು ಅಲ್ಲಲ್ಲಿಯೇ ಬೇರು ಬಿಟ್ಟು ಹಾಲು ಕೆಟ್ಟು ಮುಂದಿನ ಸೋಗೆಯ ಕಡೆಗೆ ಹೆಸರೇರುತ್ತಾ ಹೋದ ಹಾಗೆ ಅಂಥ ಕಬ್ಬುಗಳನ್ನು ಗಾಳಕ್ಕೆ ಹಾಕಿದರೆ ಬೆಲ್ಲವು ರಾಡಿಯಾಗಿ ಕೆಡುವುದು. ಆದುದರಿಂದ ಕಬ್ಬು ಬೆಳೆಯುವ ಸಮಯದಲ್ಲಿ ಒಂದು ಫೇರಿ ಬರುವುದನ್ನು ನೋಡಿ ಆ ಕಬ್ಬಿನ ನಾಲ್ಕು ಕಡೆಗೂ ಅದರ ಭಾರದ ತೂಕವನ್ನು ನೋಡಿ ಹತ್ತು ಹದಿನೈದು ಇಪ್ಪತ್ತು ಕಬ್ಬುಗಳನ್ನು ಒಂದುಗೂಡಿಸಿ ಮೇಳೆಗಳಿಂದ ಶೂಡು ಕಟ್ಟಿ ನಾಲ್ಕು ಅಥವಾ ಮೂರು ಕಾಲು ಆಗುವ ಹಾಗೆ ಮಾಡಿ ನಿಲ್ಲಿಸಿ ಮೊದಲು ಒಂದು ಹಗ್ಗದಿಂದ ಬಿಗಿದು ಕಟ್ಟಿ ಆಮೇಲೆ ಬಾಳೆಯ ಸೊಪ್ಪಿನಿಂದಾಗಲಿ ಅಥವಾ ಮತ್ತಾವ ಪ್ರಕಾರದ ಬಳ್ಳಿಗಳಿಂದಾಗಲಿ ಇಲ್ಲವೇ ಕೇದಿಗೆಯ ಎಲೆಗಳ ಸೀಳಿನಿಂದಾಗಲಿ ಬಿಗಿದು ಕಟ್ಟಿ ನೆಲಕ್ಕೆ ಬೀಳದ ಹಾಗೆ ಬೆಳೆಯುವ ಹಾಗೆ ನಿಲ್ಲಿಸಿ ಹಗ್ಗವನ್ನು ಬಿಚ್ಚಿಕೊಳ್ಳಬೇಕು. ಇದರಂತೆ ಎರಡು ಮೊಳ ಅಥವಾ ಮೂರು ಮೊಳ ಕಬ್ಬು ಬೆಳೆಯುವುದರೊಳಗೆ ಆ ಹೊಲದ ಯಾವತ್ತೂ ಕಬ್ಬುಗಳನ್ನು ಹೀಗೆ ಕಟ್ಟಿಸಿ ನಿಲ್ಲಿಸಿ ನೆಲಕ್ಕೆ ಬೀಳುಗೊಳ್ಳದ ಹಾಗೆ ಮಾಡಿದರೆ ಬೆಲ್ಲವು ಅತ್ಯುತ್ತಮವಾಗುತ್ತದೆ. ಕಬ್ಬಿನ ಗಾಳಕ್ಕೆ ಆಲಿಯ ಗಾಳವೆನ್ನುತ್ತಾರೆ. ಬೆಲ್ಲವನ್ನು ಮಾಡುವ ಮನೆಗೆ ಆಲಿಯ ಮನೆ ಎನ್ನುತ್ತಾರೆ. ಕಬ್ಬಿನ ಗಾಳವನ್ನು ಹಾಕುವ ಕಾಲವು ಯಾವುದೆಂದರೆ ಮಾರ್ಗಶೀರ್ಷ ಪುಷ್ಯದಲ್ಲಿ ಕಬ್ಬನ್ನು ಗಾಣಕ್ಕೆ ಹಾಕಿ ಬೆಲ್ಲವನ್ನು ಮಾಡಿದರೆ ಚಳಿಗಾಲದ ವಿಷಯವಾಗಿ ಹಾಲು ವಿಶೇಷ ಹೊರಡುವುದು. ಬೆಲ್ಲವು ಚಳಿಗಾಲದಲ್ಲಿ ರಸ ಹೀರಿ ಗಟ್ಟಿಯಾಗುವುದು ಮತ್ತು ಮಾಘ ಫಾಲ್ಗುಣಗಳಲ್ಲಿ ಗಾಣವನ್ನು ಹಾಕಿದರೆ ಅಷ್ಟರಲ್ಲಿ ಬಿಸಿಲು ಬಲಿತು ಕಬ್ಬಿನ ಹಾಲು ಸ್ವಲ್ಪ ಕಡಿಮೆಯಾಗುವುದು. ಆದಾಗ್ಯೂ ಬೆಲ್ಲವು ಕೆಡುವುದಿಲ್ಲ ಹಾಗೂ ಚೈತ್ರ ವೈಶಾಖದಲ್ಲಿ ಗಾಣವನ್ನು ಹಾಕಿದರೆ ಬೇಸಿಗೆಯ ಬಿಸಿಲಿಗೆ ಜಳಕ್ಕೆ ಕಬ್ಬು ಕಾಯ್ದು ಹಾಲು ಕೆಟ್ಟು ಮತ್ತು ಹಾಲು ಆರಿ ಬಹಳ ಕಡಿಮೆಯಾಗಿ ಅರ್ಧ ತೂಕಕ್ಕೆ ಬರುವುದು ಮತ್ತು ಬೆಲ್ಲವಾದರೂ ಸ್ವಲ್ಪ ಹೊರಡುವುದು. ಎತ್ತುಗಳಿಗೂ ಮನುಷ್ಯರಿಗೂ ಆ ಕಾಲದ ಗಾಳದಿಂದ ಆಯಾಸವಾಗುವುದು. ಆದರೆ ಆ ಕಾಲದಿಂದ ಬೆಲ್ಲವಾದರೂ ಸ್ವಲ್ಪ ಮೃದು ಹುಟ್ಟುವುದು. ಉತ್ತಮ ಭೂಮಿಯಾಗಿ ಚಲೋ ಸವಿನೀರಿನಿಂದ ಬೆಳೆದಿರುವ ಬಲಿತ ಕಬ್ಬುಗಳಾದರೆ ಆ ಕಾಲದ ಗಾಳದಿಂದ ಬೆಲ್ಲವು ಹದಕ್ಕೆ ಬಂದು ಬೆಲ್ಲವು ಗಟ್ಟಿಯಾಗುವುದು. ಆದರೆ ಭೂಮಿಯು ನೀರು ಸಾಮಾನ್ಯವಾಗಿದ್ದ ಚೈತ್ರ ವೈಶಾಖ ಜ್ಯೇಷ್ಠದಲ್ಲಿ ಹಾಕಿದ ಗಾಳದಿಂದ ಬೆಲ್ಲವು ಕೆಟ್ಟು ಅರ್ಧ ಕಡಿಮೆಯಾಗುವುದು ಮತ್ತು ಜಳದಿಂದ ರಾಡಿಯಾಗುವುದು. ಅಂಥ ರಾಡಿ ಬೆಲ್ಲವನ್ನು ಹರಿವುಗಳಲ್ಲಿ ಗಡಿಗೆಗಳಲ್ಲಿ ತುಂಬಿಟ್ಟು ಸಹಾಯಗಾರರಿಗೆ ಬೇಡಿದ ಹಾಗೆ ಕೊಡಬೇಕಾಗುತ್ತದೆ. ಅದು ಮಾರಾಟಕ್ಕೆ ರಚನೆಯಾಗುವುದಿಲ್ಲ ಮತ್ತು ಒಂದೊಂದು ಸಮಯದಲ್ಲಿ ಮಳೆಯು ಹತ್ತಿದರೆ ಗಾಣಕ್ಕೂ ಬೆಲ್ಲ ಮಾಡುವುದಕ್ಕೂ ಅನೇಕ ರೀತಿಯಿಂದ ತೊಂದರೆಯಾಗುತ್ತದೆ. ಗಟ್ಟಿಯಾದ ಚಲೋ ಬೆಲ್ಲವನ್ನು ಮಾಡಿ ಅದರ ಕ್ರಯವು ಹೆಚ್ಚಾಗುವವರೆಗೂ ಕೆಲವು ದಿವಸ ಬೆಲ್ಲ ಕೆಳದ ಹಾಗೆ ಮಡುಗುವ ಆಲೋಚನೆಯು ಸಾಲದೆ ಆ ಕ್ಷಣದಲ್ಲಿಯೇ ಆದ ಹಾಗೆ ಮಾಡುತ್ತಾರೆ. ಹಾಗೆ ಮಾಡದೆ ಕೆಲವು ದಿವಸ ಮಡುಗಬೇಕಾದರೆ ಪೆಂಟೆಗಳನ್ನಾಗಲಿ ಹಲಿಗೆಗಳನ್ನಾಗಲಿ ಚಾಪೆಯ ಚೀಲದಲ್ಲಿ ಅಥವಾ ಕಪ್ಪಳದ ಚೀಲದಲ್ಲಿ ಇಲ್ಲವೇ ಹಳೆಯ ಅರಿವೆಗಳಲ್ಲಿ ಕಟ್ಟಿ ಬಹಳವಾಗಿದ್ದರೆ ಕಣಜಗಳಲ್ಲಿ ಸ್ವಲ್ಪ ಇದ್ದರೆ ಗುಮ್ಮಿ ಗಳಿಗೆಗಳಲ್ಲಿ ಇಡಬೇಕಾದರೆ ಜವಿಯು ಗೋಧಿಯನ್ನು ಬೆಳೆದಿದ್ದರೆ ತಳದಲ್ಲಿ ಒಂದು ಗೇಣು ಜವೆಯನ್ನು ಹಾಕಿ ಅದರ ಮೇಲೆ ಬೆಲ್ಲದ ಪೆಂಟೆಗಳನ್ನಿಟ್ಟು ಸಂದು ಸಂದಿಗೆ ಇಳಿಯುವ ಹಾಗೆ ಜವೆಯನ್ನು ಸುರಿಯಿ ಅದರ ಮೇಲೆ ಮತ್ತೂ ಬೆಲ್ಲವನ್ನಿಟ್ಟು ತರತರಕ್ಕೆ ಜವೆಯನ್ನು ಸುರಿಯುತ್ತಾ ಯಾವತ್ತೂ ಬೆಲ್ಲವನ್ನು ಮಡಗಿದ ಮೇಲೆ ಒಂದು ಗೇಣು ಎತ್ತರವಾಗಿ ಜವೆಯನ್ನು ಹಾಕಿ ಬಿಡಬೇಕು. ಆ ಬೆಲ್ಲವು ಎಷ್ಟು ದಿವಸ ಇಟ್ಟಾಗಾದರೂ ಕೆಡುವುದಿಲ್ಲ ಮತ್ತು ಇರುವೆ ಹತ್ತುವುದಿಲ್ಲ ಹಾಗೂ ಮಳೆಗಾಲದಲ್ಲಿ ಬಸಿದು ನೀರು ಒಡೆಯುವುದಿಲ್ಲ. ಜವೆಯೂ ಇಲ್ಲದಿದ್ದರೆ ಕುಸುಬೆಯನ್ನಾಗಲಿ ನವಣೆಯನ್ನಾಗಲಿ ರಾಗಿಯನ್ನಾಗಲಿ ಸಾವಿಯನ್ನಾಗಲಿ ಇದರಂತೆ ಹಾಕಿ ಇಟ್ಟರೆ ಬರುತ್ತದೆ. ಈ ಧಾನ್ಯದ ಜಿನಸುಗಳಿಲ್ಲದಿದ್ದರೆ ಉಸುಕನ್ನಾದರೂ ಹಾಕಿದರೆ ಬರುತ್ತದೆ. ಬಹುಕುಶಲರಾದ ಕೃಷಿಕರು ಕಬ್ಬಿನಿಂದ ಸಕ್ಕರೆಯನ್ನಾದರೂ ಮಾಡಬಹುದು. ಕೆಂಪು ಸಕ್ಕರೆಯನ್ನು ಮಾಡಬೇಕಾದರೆ ಮಸಬು ಭೂಮಿಯಲ್ಲಿ ಬೆಳೆದ 12 ತಿಂಗಳು ಬಲಿತ ಕಬ್ಬುಗಳನ್ನು ಚಳಿಗಾಲದಲ್ಲಿ ಗಾಣಕ್ಕೆ ಹಾಕಿ ತುದಿಯ ಕಡೆಯ ಕಬ್ಬು ಒಂದು ಮೊಳವನ್ನು ಕಡಿದು ಬೀಜಕ್ಕೆ ಇಟ್ಟು ಉಳಿದ ಕಬ್ಬಿನ ಹಾಲು ತೆಗೆದು ಕಡಾಯಿಯಲ್ಲಿ ಹಾಕಿ ಕುದಿಸುವಲ್ಲಿ ಬೆಲ್ಲದಕ್ಕಿಂತಲೂ ಸ್ವಲ್ಪ ಎಳೆಗಾವಿನ ಮೇಲೆ ಇಳಿಸಿ ಮಡಿಗೆ ಹಾಕಿ ಆರಬಿಟ್ಟು ಬೆಲ್ಲದ ಗೋರಿಗಳಿಂದ ತಿಕ್ಕಲು ರಾಶಿ ಕೆಂಪು ಸಕ್ಕರೆಯಾಗುತ್ತದೆ. ಅದಾದರೂ ತಿಕ್ಕುವ ಹದದ ಮೇಲೆ ಬಿಳುಪಾಗಿ ಉತ್ತಮ ತರದ ಸಕ್ಕರೆಯಾಗುವುದು. ಬಿಳಿ ಸಕ್ಕರೆ, ಹುರಿ ಸಕ್ಕರೆ, ಕಲ್ಲು ಸಕ್ಕರೆ, ಗಡಿಗೆ, ನಾಬತ್ತು ಮೊದಲಾದ ಸಕ್ಕರೆಗಳನ್ನು ಮಾಡುವುದಕ್ಕೆ ಸ್ವಲ್ಪ ಶ್ರಮವಾಗುವುದರಿಂದ ಕೃಷಿಕರು ಮಾಡಲಾರರೆಂದು ಬರೆಯಲಿಲ್ಲ. ಅಂಥ ಸಕ್ಕರೆಯನ್ನು ಹಲವಾಗಾರರು ಕಾಶಿಯ ಪ್ರಾಂತ್ಯದಲ್ಲಿ, ಚೀನಾ ದೇಶದಲ್ಲಿ, ಮಾರವಾಡ ದೇಶದಲ್ಲಿ, ಉಮರಾವತಿ ಮತ್ತು ಕಲ್ಯಾಣ ಸೀಮೆಯಲ್ಲಿ ಹಾಗೂ ಹೈದರಾಬಾದಿನ ಮುಂತಾದ ಪೇಟೆ, ಪುರ, ಪಟ್ಟಣ, ಶಹರಗಳಲ್ಲಿ ಹಲವಾಗಾರರು ಮಾಡುತ್ತಾರೆ. ಹರಗೋಣ ಬಾಹಲ ಹೊಸದಾಗಿ ಬಿದ್ದಾದ ಹಾಗೂ ಕಾಲ್ಕಸವಾಗಿ. ರೈತ ಬಾಂಧವರೇ, ಯಶವಂತ ಹಳಿಬಂಡಿ ಹಾಗೂ ಸಂಗೀತಾ ಯಾಚಕಟ್ಟಿ ಅವರ ಇವುಗಳ ಸ್ವರಗಳಲ್ಲಿ ಈ ಹಾಡನ್ನ ಈಗ ಆಲಿಸೋಣಂತ. ರಚನೆ ಡಾ ದರಾ ಬೇಂದ್ರೆ ಅವರದು. ಹರಗೋಣ ಬಾ, ಹರಗೋಣ ಹೋಗೋಣ ಬಾ ಹೊಲ ಹೊಸದಾಗಿ ಬಿದ್ದದ ಹ್ಯಾಗೋ ಕಾರ್ಕಸವಾಗಿ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹರಗೋಣ ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದ್ರಿ. ಸಂಕಲನ ಗೋವಿಂದ ರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ತಾವು ಮನೆಗಳಲ್ಲಿ ಸಾಕಿರುವಂತಹ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಬರುವುದನ್ನು ತಡೆಗಟ್ಟುವುದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಇದೇ ತಿಂಗಳ 3 ಡಿಸೆಂಬರ್ 2 ಇಡೀ ರಾಜ್ಯಾದ್ಯಂತ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನವನ್ನ ಹಮ್ಮಿಕೊಂಡದ. ಈ ವಿಷಯವಾಗಿ ಇವತ್ತ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಆಳಂದ ತಾಲೂಕಿನ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಯಲ್ಲಪ್ಪ ಇಂಗ್ಳೆಯವರು. ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ 8 ಸುತ್ತಿನ ಕಾಲುಬಾಯಿ ಲಸಿಕಾ ಅಭಿಯಾನ ದಿನಾಂಕ 3/11/2025 ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮ ಬರುವ ಡಿಸೆಂಬರ್ 2 ರಾಜ್ಯಾದ್ಯಂತ ಎಲ್ಲಾ ಗ್ರಾಮಗಳಲ್ಲಿ 4 ಮೇಲ್ಪಟ್ಟ ಆಕಳು, ಎಮ್ಮೆ ಮತ್ತು ಹಸು ಈ ಒಂದು ಜಾನುವಾರುಗಳಿಗೆ ಉಚಿತವಾಗಿ ಲಸಿಕೆಯನ್ನು ಲಸಿಕಾದಾರರು ತಮ್ಮ ತಮ್ಮ ಮನೆಗೆ ಬಂದು ಉಚಿತವಾಗಿ ಲಸಿಕೆಯನ್ನು ಹಾಕಲಿದ್ದಾರೆ. ವಿಶೇಷವಾಗಿ ವರ್ಷದಲ್ಲಿ 2 ಈ ಅಭಿಯಾನವನ್ನು ಸರ್ಕಾರದ ವತಿಯಿಂದ ಆರಂಭಿಸಲಾಗ್ತಾ ಇದೆ. ತಾವೆಲ್ಲ ರೈತ ಬಾಂಧವರು ತಮ್ಮ ದನ ಎತ್ತು ಎಮ್ಮೆಗಳಿಗೆ ಉಚಿತವಾಗಿ ಈ ಲಸಿಕೆಯನ್ನು ಖಂಡಿತವಾಗಿಯೂ ಹಾಕಿಸಬೇಕು. ಈ ರೋಗ ವೈರಾಣುವಿನ ರೋಗ ಆಗುವುದರಿಂದ ಈ ರೋಗದಿಂದ ಜಾನುವಾರುಗಳಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಾ ಇದೆ ಮತ್ತು ತಮಗೆಲ್ಲರಿಗೂ ಆರ್ಥಿಕ ನಷ್ಟವನ್ನು ಉಂಟಾಗುವ ಒಂದು ಸಂಭವ ಇರುತ್ತದೆ. ಈ ರೋಗ ವಿಶೇಷವಾದಂತಹ ಲಕ್ಷಣಗಳೇನಪ್ಪ, ಈ ರೋಗ ಬಂದಂತಹ ಜಾನುವಾರುಗಳಲ್ಲಿ ಜೊಲ್ಲು ಸುರುವಿಕೆ, ಕಾಲು ಕುಂಟುವಿಕೆ ಮತ್ತು ಹಾಲಿನ ಇಳುವರಿ ಕಡಿಮೆ ಆಗುವುದು ವಿಶೇಷವಾಗಿ ನಾವು ಕಾಣಿಸ್ತಾ ಇದ್ದೇವೆ. ಬಾಯಲ್ಲಿ ಮತ್ತು ಕುರಗಳಲ್ಲಿ ಅಥವಾ ಗೊರಸುಗಳ ಸಂದಿಯಲ್ಲಿ ಹುಣ್ಣುಗಳಾಗ್ತಾ ಇರ್ತವೆ. ಈ ಒಂದು ಹುಣ್ಣುಗಳು ಜಾನುವಾರುಗಳಿಗೆ ಕುಂಟುವಿಕೆಗೆ ಕಾರಣ ಆಗುತ್ತವೆ. ಇದು ಮುಂದುವರೆದರೆ ಗರ್ಭ ಧರಿಸಿದಂತಹ ರಾಸುಗಳಲ್ಲಿ ಗರ್ಭಪಾತ ಆಗುವ ಒಂದು ಸಾಧ್ಯತೆ ಸಹ ಹೆಚ್ಚಾಗಿರುತ್ತೆ. ಪ್ರಯುಕ್ತ ಎಲ್ಲಾ ರೈತ ಬಾಂಧವರು ಈ ಒಂದು ರೋಗವನ್ನು ತಡೆಗಟ್ಟಲು ಸರ್ಕಾರ ಜೊತೆ ಕೈಜೋಡಿಸಿದಲ್ಲಿ 2020-30 ಈ ರೋಗವನ್ನು ನಮ್ಮ ರಾಜ್ಯಾದ್ಯಂತ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಒಂದು ರೋಗ ಬಂದ ತಕ್ಷಣ ರೈತರು ಚಿಕಿತ್ಸೆ ಕೊಡಿಸುವುದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಎಂಬಂತೆ ತಾವು ಮುಂಚಿತವಾಗಿ ಎಲ್ಲಾ ಜಾನುವಾರುಗಳಿಗೆ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಬೇಕು. ಯಾವುದೇ ರೀತಿಯಾದಂತಹ ಅಪಪ್ರಚಾರ ಅಥವಾ ಮೂಢನಂಬಿಕೆಗೆ ಬಲಿಯಾಗಬಾರದು. ಯಾಕಂದ್ರೆ ಕೆಲವು ರೈತರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಗರ್ಭಪಾತ ಆಗುತ್ತೆ ಮತ್ತು ನಮ್ಮ ಜಾರೊಳಗೆ ಬಾವು ಬರುತ್ತೆ ಅಥವಾ ಜ್ವರಗಳು ಬರುತ್ತೆ ಅಂತ. ಈ ಜ್ವರ ಬಂದರೂ ಸಹ ತಾತ್ಕಾಲಿಕವಾಗಿರುತ್ತೆ, ಆ ಒಂದು ದಿವಸ ಸಲವಾಗಿರುತ್ತೆ. ಈ ಲಸಿಕೆಯಿಂದ ತಪ್ಪಿಸದೆ ಆದರೆ ಆ ಜಾನುವಾರಿಗೆ ರೋಗ ಬಂದರೆ ಮುಂಬರುವ ದಿನಗಳಲ್ಲಿ ಅದಕ್ಕೆ ಆರೋಗ್ಯದ ತೊಂದರೆಗಳು ಉಂಟಾಗ್ತವೆ. ದಯಮಾಡಿ ಎಲ್ಲಾ ರೈತರು ಈ ಒಂದು ಅಭಿಯಾನ ಏನು 3 ಸರ್ಕಾರ ಪ್ರಾರಂಭ ಮಾಡಿದೆ, 2 ನಡೀತಾ ಇರುತ್ತದೆ, ನೀವು ನಿಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ತಪ್ಪದೇ ಹಾಕಿಸಬೇಕು. ಈ ಲಸಿಕೆ ತಮ್ಮ ಸಮೀಪದ ಪಶುವೈದ್ಯಕೀಯ ಸಂಸ್ಥೆಯನ್ನು ಭೇಟಿ ಮಾಡಿದಾಗ ನಿಮ್ಮ ಗ್ರಾಮದಲ್ಲಿ ಯಾವಾಗ ಲಸಿಕೆ ಹಾಕ್ತಾರೆ ಎಂಬ ಮಾಹಿತಿಯನ್ನು ಅವರು ನೀಡುತ್ತಾರೆ. ಅಥವಾ ಸರ್ಕಾರದ ಒಂದು HVS ವೆಬ್ಸೈಟ್ನಲ್ಲಿಯೂ ಸಹ ತಮ್ಮ ಗ್ರಾಮದಲ್ಲಿ ಯಾವ ಲಸಿಕಾದಾರರು ಎಂದು ಬರ್ತಾರೆ ಎಂಬ ಮಾಹಿತಿಯನ್ನು ಸಹ ಲಭ್ಯವಿರುತ್ತದೆ. ವಿಶೇಷವಾಗಿ ಕಲಬುರಗಿಯಲ್ಲಿ ಸುಮಾರು 3,60,000 ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಲಿಕ್ಕೆ ಕ್ರಮವಹಿಸಿರುತ್ತಾರೆ. ಜಿಲ್ಲಾಡಳಿತ ಈ ಒಂದು ಅಭಿಯಾನಕ್ಕೆ ಸಂಪೂರ್ಣವಾದಂತಹ ಒಂದು ತಯಾರಿಯನ್ನು ಸಹ ಮಾಡಿಕೊಂಡಿದೆ. ಸುಮಾರು 416 ಲಸಿಕಾದಾರರ ತಂಡವನ್ನು ರಚಿಸಿ ಬೆಳಗ್ಗೆ 7 ಗಂಟೆಯಿಂದ ತಮ್ಮ ಗ್ರಾಮದಲ್ಲಿರ್ತಾರೆ. ಸುಮಾರು 10:30-11 ಗಂಟೆವರೆಗೂ ಸಹ ಈ ಲಸಿಕೆಯನ್ನು ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ನೀಡುತ್ತಾರೆ. ಈ ರೋಗ ಬರುವ ಮುಂಚಿತವಾಗಿ ತಮ್ಮ ಜವಾಬ್ದಾರಿ ಅಂತ ಅರಿತು ಮಾಡಿಸಿದ್ದೇ ಆದರೆ ನಾವು ನೀವು ಸೇರಿ ಈ ಒಂದು ರೋಗವನ್ನು ನಮ್ಮ ರಾಜ್ಯಾದ್ಯಂತ ಮುಕ್ತಗೊಳಿಸಲಿಕ್ಕೆ ಸಹಕಾರಿಯಾಗುತ್ತೆ. ಈ ಲಸಿಕೆಯಿಂದ ಸುಮಾರು 5-6 ಕೋಟಿಯಷ್ಟು ಸರ್ಕಾರ ಈ ಒಂದು ವೆಚ್ಚವನ್ನು ಭರಿಸ್ತಾ ಇದೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಂಡಿದ್ದರೆ ನಮ್ಮ ಜಿಲ್ಲೆಯ ಒಂದು ಹೈನುಗಾರರ ಕಷ್ಟ ಏನಿದೆ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಲಸಿಕೆ ಹಾಕುವುದರಿಂದ ನಿಮ್ಮ ಜಾನುವಾರುಗಳು ಮುಂಬರುವ ದಿನಗಳಲ್ಲಿ ರೋಗಕ್ಕೆ ಬಲಿಯಾಗುವುದಿಲ್ಲ, ಯಾವುದೇ ಗರ್ಭಪಾತ ಆಗುವುದಿಲ್ಲ, ಹಾಲಿನ ಇಳುವರಿ ಕಡಿಮೆ ಆಗುವುದಿಲ್ಲ, ಹೀಗೆ ಆರ್ಥಿಕ ನಷ್ಟದಿಂದ ನಾವು ದೂರವಾಗಿರಬಹುದು. ಮತ್ತು ವಿಶೇಷವಾಗಿ ಈ ರೋಗ ಬೇಸಿಗೆ ಸಮರದಲ್ಲಿ ಅಥವಾ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುವುದರಿಂದ ನೀವು ಜಾನುವಾರುಗಳ ಸುರಕ್ಷತೆ ಕುರಿತು ಸ್ವಚ್ಛತೆ ಅವುಗಳ ಜವಾಬ್ದಾರಿಯನ್ನು ಸಹ ತಾವು ಪಡೆಯಬೇಕಾಗುತ್ತೆ. ಯಾಕಂದ್ರೆ ಸ್ವಚ್ಛತೆ ಇದ್ದಲ್ಲಿ ಈ ರೋಗವನ್ನು ನಾವು ಕಾಪಾಡಬಹುದು. ಮತ್ತು ವೈರಾಣು ರೋಗ ಹೀಗೆ ಇರುತ್ತಲ್ಲ, ಒಂದು ಜಾನುವಾರದಿಂದ ಮತ್ತೊಂದು ಜಾನುವಾರಕ್ಕೆ ಸರಾಗವಾಗಿ ಬರುತ್ತೆ, ಜೊಲ್ಲು, ನೀರು ಮತ್ತು ಸಂಪರ್ಕದಿಂದ. ಇವೆಲ್ಲವನ್ನೂ ಸಹ ಪರಿಗಣಿಸಿ ಅವುಗಳ ಶುಚಿತ್ವದ ಕಡೆ ಸಹ ನಾವೆಲ್ಲರೂ ಗಮನ ಹರಿಸಬೇಕಾಗುತ್ತೆ. ಮತ್ತು ಈ ಒಂದು ರೋಗ ಸುಮಾರು 100 ಕಿಲೋಮೀಟರ್ ವರೆಗೂ ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ರೈತ ಬಾಂಧವರಲ್ಲಿ ಏನು ಕಳಕಳಿ ಮನವಿ ಮಾಡ್ತಾ ಇದ್ದೇವೆ ಅಂದರೆ, ಜಾತ್ರೆಯಿಂದ ಖರೀದಿ ಮಾಡುವಾಗ ಈ ರೋಗ ಲಕ್ಷಣ ಉಳ್ಳಂತಹ ಜಾನುವಾರುಗಳನ್ನು ತಾವು ದಯಮಾಡಿ ಖರೀದಿ ಮಾಡುವುದನ್ನು ಮುಂದೂಡಬೇಕು. ಯಾಕಂದ್ರೆ ಆ ಜಾತ್ರೆಯಿಂದ ಖರೀದಿ ಮಾಡುವಂತಹ ಜಾನುವಾರು ತಮ್ಮ ಗ್ರಾಮಕ್ಕೆ ಬಂದು ತಮ್ಮ ಗ್ರಾಮದಲ್ಲಿರುವ ಜಾನುವಾರುಗಳಿಗೆ ಹರಡುವ ಸಾಧ್ಯತೆ ಇರುತ್ತೆ ಮತ್ತು ತೊಂದರೆ ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಕಲಬುರಗಿ ಮತ್ತು ಯಾದಗಿರಿ ಸುತ್ತಮುತ್ತ ಮಹಾರಾಷ್ಟ ಮತ್ತು ತೆಲಂಗಾಣದಿಂದ ತಂದಂತಹ ಜಾನುವಾರುಗಳ ಕಡೆ ನಿಗಾ ಇಟ್ಟು ಈ ಒಂದು ಖರೀದಿ ಸಮಯದಲ್ಲಿ ಇವುಗಳ ಕಡೆ ಎಚ್ಚರಿಕೆ ಇಟ್ಟು ನಾವು ಖರೀದಿ ಮಾಡಬೇಕಾಗುತ್ತೆ. ಈ ಎಲ್ಲಾ ನಿಯಂತ್ರಣ ಕ್ರಮಗಳನ್ನು, ಹತೋಟಿ ಕ್ರಮಗಳನ್ನು ನೀವು ಪಾಲಿಸಿದ್ದೇ ಆದರೆ ನಿಮ್ಮ ಜಾನುವಾರುಗಳಿಗೆ ಯಾವುದೇ ರೀತಿಯಾದಂತಹ ಕಾಲುಬಾಯಿ ಬರದಂತೆ ಎಚ್ಚರಿಕೆ ವಹಿಸಬಹುದು. ತಾವೆಲ್ಲರೂ ಈ ಅಭಿಯಾನದ ಸದುಪಯೋಗ ಪಡಿತೀರೆಂಬುದು ನಮ್ಮ ಇಲಾಖೆಯ ಆಶಯ. ದಯಮಾಡಿ ಎಲ್ಲ ರೈತರು ತಮ್ಮ ಜಾನುವಾರುಗಳು ಈ ಲಸಿಕೆ ಪಡೆಯುವಾಗಿ ಭಾಗವಹಿಸಿ ಈ ಅಭಿಯಾನವನ್ನು ಯಶಸ್ವಿಗೊಳಿಸಲಿಕ್ಕೆ ಇಲಾಖೆಯಿಂದ ಕಳಕಳಿಯ ವಿನಂತಿ. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಶ್ರೀಮಂತ್ ಡೊಂಗರಗಾಂವ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸು ತ್ರಿಕಾಲಕ, ಹರಿಹರ ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸು ತ್ರಿಕಾಲಕ, ಗುರುವಿನ ಆಶೀರ್ವಾದ ವಿರಕ ಕುರ್ತ ಇಟ್ಟ ನೋಡಿ ತಾಯಿ ಪ್ರೇಮಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಜನ್ಮ ಸ್ವಾರ್ಥಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಎತ್ತೆ ದೊಡಬೇಕು ತಾಯಿ ತಂದಿ ವಚನಕ ಮಾದಾಕಿ ಬಾಯಿ ಬಡಿ ಬೇಡ ಎಲ್ಲ ಮೋರ್ಕ, ಎತ್ತೆ ದೊಡಬೇಕು ತಾಯಿ ತಂದೆ ಬರಲಕ ಮಾದಾಕಿ ಮತ್ತು ಮತ್ತು ತಂದಿ ಇದ್ದರೆ ಹೈರಾಣ ಬರುವುದು ಮಕ್ಕಳ ಜೂಕ ತಾಯಿ ನಿಂತರೆ ಚಲಿಲ್ಲ ನೋಡೋಣ ತಾಯಿ ಪ್ರೇಮಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾಧಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾಧಕ ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾಧಕ ತಾಯಿ ಸೇವೆ ಮಾಡೋ ಜನ್ಮಕ ತಾಯಿ ತಂದೆ ವಚನಕ ಕರ್ತಾರ ನಡ್ತದು ಕೈಲಾಸ ತನಕ ಎತ್ತ ದೊಡಬೇಕು ತಾಯಿ ತಂದೆ ವಚನಕ ಕರ್ತಾರ ನಡುವಾದ ಕೈಲಾಸ ತನಕ ಒಂದೇ ಚೋಜೆ